ವಿಶೇಷ ಸೂಚನೆ. ಆತ್ಮೀಯ ರೈತ ಮಿತ್ರರಿಗೆಲ್ಲ ನಮಸ್ಕಾರಗಳು. ಮತ್ತ ಈಗಿನ ಸನ್ನಿವೇಶದ ಬಗ್ಗೆ ಹೇಳಬೇಕು ಅಂತಂದ್ರ, ಬಂಗಾಳಕೊಲ್ಲಿ ಒಳಗ ಚಂಡಮಾರುತ ಏನು ಬರ್ತದ ಅಂತ ಒಂದು ಅನುಮಾನ ಇತ್ತು, ಅದು ಬಂದಿದೆ. ತೀವ್ರವಾದಂತಹ ಒಂದು ಸ್ವರೂಪವನ್ನ ಚಂಡಮಾರುತ ಪಡೆದದ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯವರು ತಮಿಳುನಾಡಿನೊಳಗೆ ಬಹಳಷ್ಟು ಮಳೆಯನ್ನ ಅದು ತರ್ತಾ ಇದೆ. ಅಲ್ಲಿ ರೆಡ್ ಅಲರ್ಟ್ ಕೊಟ್ಟಾರ ತಮಿಳುನಾಡಿನೊಳಗೆ. ನಮ್ಮ ದಕ್ಷಿಣ ಕರ್ನಾಟಕದೊಳಗೂ ಸಹಿತ ಮಳೆ ಇದೆ. ಆಮೇಲೆ ನಮ್ಮ ಭಾಗದೊಳಗೂ ಸಹಿತ ಮಳೆಯ ವಾತಾವರಣ ಇವತ್ತಿನಿಂದ ಒಂದು ಮೂರು ನಾಲ್ಕು ದಿವಸ ಇರ್ತದ, ಅಂದ್ರೆ ಬುಧವಾರ ತನಕನೂ ಈ ಮಳೆಯ ವಾತಾವರಣ ಇರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು ನಾಳೆ ಒಂದ್ ಸ್ವಲ್ಪ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಹಗುರವಾಗಿ ಮಳೆ ಆಗಬಹುದು, ಏನೋ ಕೆಲವೊಂದು ಕಡೆ ಹೆಚ್ಚು ಕಡಿಮೆ ಆಗಬಹುದು, ಸ್ವಲ್ಪ ಸಾಧಾರಣ ಮಳೆ ಆಗಬಹುದು, ಒಂದೆರಡು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಒಂದು ಸೂಚನೆ ಅದ. ಅದಕ್ಕೆ ಯಾರ್ಯಾರು ತಾವು ಹತ್ತಿ ಬಿಡಿಸಬೇಕು ಅಂತ ಇದ್ರಿ, ಆಮೇಲೆ ಏನು ಹಾರ್ವೆಸ್ಟ್ ಮಾಡಬೇಕು ಅಂತ ಇದ್ರಿ, ಕೊಯ್ಲು ಮಾಡಬೇಕು ಅಂತ ಇದ್ರಿ, ಈಗ ಸದ್ಯಕ್ಕೆ ನಿಲ್ಲಿಸಿದ್ರ ಒಳ್ಳೇದು. ಬುಧವಾರದ ನಂತರ ವಾತಾವರಣ ನೋಡಿಕೊಂಡು ಮತ್ತೆ ನಾವು ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ. ಅದಕ್ಕೆ ಈಗೇನು ಬದಲಾವಣೆ ಆಗಿದೆ, ಸ್ವಲ್ಪ ಮೊದ್ಲ ಇಷ್ಟು ಇರಲಿಲ್ಲ ಅಂತ ಹೇಳಿ ಅನಿಸ್ತಾ ಇತ್ತು, ಆದ್ರೆ ಈಗ ಮತ್ತಷ್ಟು ಹೆಚ್ಚಿನ ಬದಲಾವಣೆ ಆಗಿದೆ. ಯಾಕಂತಂದ್ರ ಚಂಡಮಾರುತ ತೀವ್ರ ಸ್ವರೂಪದ ಒಂದು ರೂಪವನ್ನು ಪಡ್ಕೊಂಡಿರುವುದರಿಂದ ಸ್ವಲ್ಪ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆಗಳು ಎಲ್ಲಿ ತಮಿಳುನಾಡಿನೊಳಗೆ, ದಕ್ಷಿಣ ಕರ್ನಾಟಕದೊಳಗೆ. ನಮ್ಮಲ್ಲಿ ಅಂತದ್ದೇನಿಲ್ಲ, ಆದ್ರೂ ಕೂಡ ನಾವು ಎಚ್ಚರ ಇರಬೇಕಾಗ್ತದ. ಒಂದು ಮೂರ್ನಾಲ್ಕು ದಿವಸ ತಾವು ಇದರ ಬಗ್ಗೆ ವಿಚಾರ ಮಾಡಬೇಕು. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡ 80%, ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 75%, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ 85%, ಬಳ್ಳಾರಿ ಜಿಲ್ಲೆಯೊಳಗ 90% ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಶೇಕಡ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ವಿಶೇಷವಾಗಿ ಬಳ್ಳಾರಿ, ಯಾದಗಿರಿ, ಕೊಪ್ಪಳ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಅಮ್ಮ ಅಮ್ಮ, ನಿಮ್ಗೀಗ 1.5 ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ಮಣ್ಣಿನ ಮಗ, ಭತ್ತದ ತಳಿಗಳು, ಈ ಕುರಿತು ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದ ಸಾವಯವ ಕೃಷಿಕ ದೇವೇಂದ್ರಪ್ಪ ಭೋವಿ ಅವರ ಜೊತೆ ಸಂದರ್ಶನ, ಭೀಮ್ಷಾ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತೀರಿ. ಇನ್ನ ಇವತ್ತಿನ ಕೃಷಿರಂಗ ಮುಗಿಸುವಂತ ಹೊತ್ತಾಯಿತು. ಎಲ್ಲರಿಗೂ ಶರಣು ಶರಣಾರ್ಥಿ. ಆಕಾಶವಾಣಿ ಕಲಬುರಗಿ, ವೇಳೆ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಿದ್ದಾರೆ ವಿದ್ಯಾವರ್ಧಕ ಸಂಘ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಟಿಆರ್ ಸಂಜನಾ. ಕೇಳಿ ಏರ್ ನೆಕ್ಸ್ಟ್.